ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಇಂದು ತೋಟಗಾರಿಕೆ ಬೆಳೆಗಳ ಬಗ್ಗೆ ವಿಚಾರವನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ಇದರಲ್ಲಿ ಜೇನು ಸಾಕಾಣಿಕೆ ಕುರಿತು ಸಲಹೆಗಳನ್ನು ನೀಡುತ್ತಾರೆ ಡಾಕ್ಟರ್ ಆರ್ಎನ್ ಕೆಂಚಾರೆಡ್ಡಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಕೊಡಗು ಜಿಲ್ಲೆ. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಮಡಿಕೇರಿ ಕೊಡಗು ಜಿಲ್ಲೆ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆಗೆ ಸಂಬಂಧಿಸಿದಂತೆ ಉಪಯುಕ್ತವಾದ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆರ್.ಎನ್. ಕೆಂಚಾರೆಡ್ಡಿ ಅವರು. ಜೇನು ಕೃಷಿ ಮಾಡೋದ್ರಿಂದ ಆಗತಕ್ಕಂತ ಪ್ರಯೋಜನಗಳು ಏನು, ಯಾಕಾಗಿ ನಾವು ಜೇನು ಕೃಷಿಯನ್ನ ಮಾಡಬೇಕು? ಬೆಳೆಗಳಲ್ಲಿ ಪರಾಗಸ್ಪರ್ಶ ಆಗ್ತದೆ, ಕಾಫಿಯಲ್ಲಿ 20-30% ಇಳುವರಿ ಹೆಚ್ಚಾಗ್ತದೆ, ತೆಂಗಿನ ತೋಟದಲ್ಲಿ ಒಂದು ಮರದಲ್ಲಿ 100 ಕಾಯಿ ಬಿಡುವಂತದ್ದು 130 ಕಾಯಿ ಬಿಡ್ತದೆ, ಹೀಗೆ ಬೇರೆ ಬೇರೆ ಬೆಳೆಗಳ ಇಳುವರಿ ಹೆಚ್ಚಾಗೋದು ಒಂದು. ಆಮೇಲೆ ನಮಗೆ ಪರಿಶುದ್ಧವಾದ ಜೇನುತುಪ್ಪ ಸಿಗ್ತದೆ ಅಂತ. ದುಸ್ತರ ಆಗಿದೆ ಈಗಿನ ದಿನಗಳಲ್ಲಿ, ತುಂಬಾ ಡಿಮ್ಯಾಂಡ್ ಇದೆ ಅಂದಾಗ ಅದನ್ನ ಬೇರೆ ಬೇರೆ ಏನೇನೋ ರೀತಿಯಲ್ಲಿ ಅದನ್ನ ತಯಾರು ಮಾಡಿದ್ದೇವೆ ಅಂತ ಹೇಳ್ಕೊಂಡು ಕೊಡ್ತಕ್ಕಂತ ಪದ್ಧತಿಗಳು ಬೆಳೀತಾ ಇದ್ದಾವೆ. ಕೊಡಗಿನ ಹನಿ ಅಂತ ಪ್ರಪಂಚದಾದ್ಯಂತ ಒಂದು ಹೆಸರು ಇರ್ತಕ್ಕಂತ ಜೇನಿದೆ, ಆ ಜೇನನ್ನ ಪಡ್ಕೊಳ್ಳೋದು ಬಹಳ ಕಷ್ಟ ಆಗಿದೆ. ಅಂದ್ರೆ ನಾವೇ ಪೆಟ್ಟಿಗೆ ಇಟ್ಟುಕೊಂಡು ಸಾಕೊಂಡು ಜೇನನ್ನ ಉತ್ಪಾದನೆ ಮಾಡ್ಕೊಂಡ್ರೆ ಸಿಗ್ತದೆ ಜೇನು, ಅದ್ ನಾವು ಬರೀ ಎಲ್ಲೋ ಕೊಂಡ್ಕೊಂಡು ಬರ್ತೀವಿ ಅಂತ ಅಂದ್ರೆ ಕೊಂಡ್ಕೊಳ್ಳಿಕ್ಕೆ ಎಲ್ಲ ಕಡೆನೂ ಅದು ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ತರದ ಸ್ಥಿತಿ ಇದೆ. ಒಂದು ಅನುಕೂಲ ಅಂತ ಅಂದ್ರೆ ನಾವು ಪರಿಶುದ್ಧವಾದ ಜೇನುತುಪ್ಪವನ್ನ ಪಡ್ಕೊಳ್ಬಹುದು, ನಮಗೆ ಗ್ಯಾರಂಟಿ ಇರ್ತದೆ. ಅದರ ಶುದ್ಧತೆ ಬಗ್ಗೆ ಪರೀಕ್ಷೆ ಮಾಡೋದು ಬೇಕಾಗಿಲ್ಲ, ನಾವೇ ಬೆಳ್ಕೊಂಡಿರ್ತೀವಿ, ಪರಿಶುದ್ಧ ಜೇನು ಸಿಗ್ತದೆ. ಅಂದ್ರೆ ಜೇನಿನ ಬಗ್ಗೆ ಅಂತೂ ತಮಗೆ ಗೊತ್ತಿದೆ, ಒಂದು ಆಹಾರವಾಗಿ, ಔಷಧಿಯಾಗಿ, ನಮ್ಮ ಆರೋಗ್ಯ ವೃದ್ಧಿಗಾಗಿ ಜೇನುತುಪ್ಪವನ್ನು ಬಳಸ್ಕೊಳ್ತೇವೆ. ಜೇನು ಕುಟುಂಬಗಳನ್ನ ಇಟ್ಕೊಂಡಾಗ ಬರೀ ಜೇನುತುಪ್ಪ ಒಂದೇ ಸಿಗ್ತದೆ ಅಂತ ಇಲ್ಲ, ಅದರಿಂದ ಇನ್ನೂ ಅನೇಕ ಉತ್ಪನ್ನಗಳನ್ನ ಪಡ್ಕೊಳ್ಬಹುದು. ಬೆಳೆ ಹೂ ಆಗ್ತಾ ಇರ್ತದೆ, ಸಾಕಷ್ಟು ಪರಾಗ ಎಲ್ಲ ಬರ್ತಾ ಇರ್ತದೆ. ನಾವು ಆ ಪೆಟ್ಟಿಗೆ ಮುಂದ್ಗಡೆ ಒಂದು ಪೋಲನ್ ಟ್ರ್ಯಾಪ್ ಅಂತ, ಆ ಪರಾಗದ ಶೇಖರಣೆ ಮಾಡ್ಲಿಕ್ಕೆ ಅಂತ ಪರಾಗದ ಸಂಗ್ರಾಹಕ ಅಂತ ಒಂದು ಪೆಟ್ಟಿಗೆ ಎದುರಿಗೆ ಇಟ್ಟರೆ ಅದರಿಂದ ಅವು ಕಾಲುಗಳಲ್ಲಿ ತಮ್ಮ ಬುಟ್ಟಿಗಳಲ್ಲಿ ಶೇಖರಣೆ ಮಾಡ್ಕೊಂಡು ತಗೊಂಡ್ಬರ್ತಾವಲ್ಲ, ಆ ಪರಾಗವನ್ನು ಕೂಡ ಸಂಗ್ರಹಣೆ ಮಾಡ್ಕೊಳ್ಬಹುದು. ಇವನ್ ನಮ್ಮ ರಾಜ್ಯದಲ್ಲೇನೆ ಕೆಲವರೆಲ್ಲ ಆ ಪರಾಗವನ್ನು ಸಂಗ್ರಹಣೆ ಮಾಡಿ ಅದನ್ನ ಬಾಟ್ಲ್ಗಳಲ್ಲಿ ಹಾಕಿ ಮಾರಾಟ ಮಾಡ್ತಾ ಇದ್ದಾರೆ. 1,500 ಒಂದೊಂದು ಕೆಜಿಗೆ ಬೆಲೆ ಇದೆ. ಜೇನುತುಪ್ಪದ ಜೊತೆ ಅದನ್ನು ಸೇರಿಸಿಕೊಂಡು ಸೇವನೆ ಮಾಡಿದ್ರೆ ಅದು ಕೂಡ ಒಂದು ಪ್ರೋಟೀನ್ ಇರತಕ್ಕಂತ ಆಹಾರ, ಅದೊಂದು ಅನುಕೂಲತೆ ಇದೆ. ಅದನ್ನು ಕೂಡ ಮಾರಾಟ ಮಾಡ್ಲಿಕ್ಕೂ ಬಳಸಬಹುದು. ಅಥವಾ ಮುಂದೆ ಮಳೆಗಾಲದ ಟೈಮ್ನಲ್ಲಿ ಜೇನು ನೊಣಗಳಿಗೆ ಏನೋ ಆಹಾರ ಸಿಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ಪರಾಗ ಇದ್ರೆ ಅದನ್ನು ಕೂಡ ನಾವು ಜೇನು ನೊಣಗಳಿಗೆ ಕೊಟ್ಕೊಳ್ಬಹುದು. ಈ ಮಳೆಗಾಲದಲ್ಲಿ ಏನೋ ಬಿಟ್ಟು ಹೋಗ್ತಕ್ಕಂತ ಸಾಧ್ಯತೆ ಜಾಸ್ತಿ ಇರ್ತದೆ, ಆ ಜೇನು ಕುಟುಂಬಗಳನ್ನ ಉಳಿಸಿಕೊಳ್ಳಿಕ್ಕೆ ಆ ಪರಾಗವನ್ನು ಕೂಡ ಬಳಸಬಹುದು. ಜೇನು ವಿಷದ ಬಗ್ಗೆ, ಬಿ ವೆನಮ್ ಅಂತ ಏನಿರ್ತೀವಿ, ಜೇನು ವಿಷ ಅದು ಚುಚ್ಚಿದಾಗ ನಮಗೆ ಚುಚ್ಚಿತು ಅಂತ ಅಂದ್ರೆ ಅದು ಸತ್ತೋಗ್ಬಿಡ್ತದೆ, ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಆ ಜೇನು ವಿಷ ನಮ್ಮ ದೇಹಕ್ಕೆ ಸೇರ್ತದೆ. ಆ ಜೇನು ನೊಣವನ್ನ ಸಾಯಿಸ್ತೇನೆ ಆ ಜೇನು ವಿಷವನ್ನು ಕೂಡ ತಕ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅದಕ್ಕೆ ವಿಧಾನಗಳಿದ್ದಾವೆ. ಆ ರೀತಿ ಆ ಜೇನು ವಿಷವನ್ನು ಕೂಡ ಸಂಗ್ರಹಣೆ ಮಾಡ್ಕೊಳ್ಬಹುದು, ಅದಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ, ಅದು ಒಂದು ಪ್ರಾಡಕ್ಟ್ ನಾವು ಪಡಿಬಹುದಾದಂತಹದ್ದು. ಆಮೇಲೆ ಇನ್ನೊಂದು, ಈ ಗಿಡ ಮರಗಳಲ್ಲಿ ಇರ್ತಕ್ಕಂತ ಅಂಟಿನಂತಹ ಪದಾರ್ಥವನ್ನ ಜೇನು ನೊಣಗಳು ಸಂಗ್ರಹಣೆ ಮಾಡ್ಕೊಂಡು ತಗೊಂಡ್ಬರ್ತವೆ. ಆ ಜೇನು ಅಂಟು ಅದು ಕೂಡ ಸಾಕಷ್ಟು ಔಷಧೀಯ ಗುಣಗಳನ್ನ ಹೊಂದಿರ್ತದೆ, ಅದನ್ನು ಕಲೆಕ್ಟ್ ಮಾಡಿ ನಾವು ಮಾರಾಟ ಮಾಡಬಹುದು, ಅದು ಕೂಡ ಬೇರೆ ಬೇರೆ ಬಳಕೆಯಲ್ಲಿದೆ. ಇನ್ನೊಂದು ಅದರಿಂದ ಪಡಿಬಹುದಾದಂತಹ ಉತ್ಪನ್ನ ಅಂತ ಅಂದ್ರೆ ರಾಜಶಾಹಿ ರಸ ಅಂತ ಹೇಳ್ತೀವಿ, ರಾಯಲ್ ಜೆಲ್ಲಿ ಅಂತ ಒಂದು ರೀತಿಯ ವಿಶೇಷ ಆಹಾರ, ಅದನ್ನ ಬೀ ಮಿಲ್ಕ್ ಅಂತಾನು ಕೂಡ ಹೇಳ್ಬಹುದು. ಜೇನುನೊಣಗಳ ಹಾಲು ಅಂತ ಹೇಳ್ಬೋದು. ಅದನ್ನ ರಾಣಿ ನೊಣಕ್ಕೆ ಮಾತ್ರ ತಿನ್ನಿಸ್ತವೆ. ಅದರ ವಿಶೇಷತೆ ಏನು ಅಂತ ಅಂದ್ರೆ ಆ ಆಹಾರವನ್ನ ತಿಂದಂತವು ಹೆಚ್ಚು ಕಾಲ ಬದುಕುತ್ತದೆ ಅಂತ. ಜೇನು ಕುಟುಂಬದಲ್ಲಿ ಮೂರು ಜಾತಿಯ ನೊಣಗಳೇನಿರ್ತವೆ, ಗಂಡು, ಕೆಲಸಗಾರ ಮತ್ತು ರಾಣಿ ಅಂತ. ಆ ರಾಣಿ ನೊಣದ ಆಯುಷ್ಯ ಬಹಳ ಇರ್ತದೆ, ಅದರ ಜೀವಿತಾವಧಿ ಹೆಚ್ಚು ಕಾಲ ಇರ್ತದೆ. ಅದಕ್ಕೆ ಕಾರಣ ಏನು ಅಂದ್ರೆ ಅದಕ್ಕೆ ತಿನ್ನಿಸ್ತಕ್ಕಂಥ ಆಹಾರ. ಆ ರಾಜಶಾಹಿ ರಸವನ್ನು ತಿನ್ನೋದ್ರಿಂದ ಅದು ಹೆಚ್ಚು ಕಾಲ ಬದುಕ್ತದೆ. ರಾಜಶಾಹಿ ರಸವನ್ನು ಕೂಡ ನಾವು ಜೇನು ಕುಟುಂಬದಿಂದ ಪಡ್ಕೊಳ್ಳಿಕ್ಕೆ ವಿಧಾನಗಳಿದ್ದಾವೆ. ಅದರ ಬಳಕೆಯಿಂದ ಏನು ಪ್ರಯೋಜನ ಅಂದ್ರೆ ಅದನ್ನು ನಾವೇನಾದರೂ ಸೇವನೆ ಮಾಡಿದ್ರೆ ಅದು ಮನುಷ್ಯರಲ್ಲಿ ವಯಸ್ಸಾಗೋದನ್ನ ತಡೀತದೆ ಅಂತ. 18-20 ವರ್ಷದವ್ರು ಇದ್ದಾಗ ಸಾಕಷ್ಟು ಅದನ್ನ ತಿಂತ ಹೋದ್ರೆ ಹಾಗೆ 18-20 ವರ್ಷದವರೇ ಇದ್ದಂಗೆ ಇದ್ದು ಬಿಡಬಹುದು ಅಂತ, ವಯಸ್ಸಾಗೋದನ್ನ ತಡೀತದೆ. ಅದಕ್ಕೂ ಕೂಡ ಸಾಕಷ್ಟು ಬೆಲೆ ಇದೆ ಮಾರುಕಟ್ಟೆಯಲ್ಲಿ. ಜೇನು ಕೃಷಿ ಅಂದ ತಕ್ಷಣ ಬರೀ ನಾವು ಜೇನು ತುಪ್ಪಕ್ಕೆ ಅಂತ ಯೋಚನೆ ಮಾಡೋದ್ ಬೇಡ, ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಕೂಡ ಅದರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಂದೇ ಸಲ ಸಾಧ್ಯ ಆಗದೇ ಇರಬಹುದು ಜೇನು ಕುಟುಂಬಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾ ಹೋದ್ರೆ. ಈ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ನಾವು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಇವು ಅಲ್ದೇನೆ ಇನ್ನೊಂದು ಏನು ಈ ಜೇನು ಕೃಷಿಯಿಂದ ಇರತಕ್ಕಂಥ ಅನುಕೂಲ ಅಂತ ಅಂದ್ರೆ, ಇದು ಒಂದು ರೀತಿಯ ಸಮಾಜ ಸೇವಾ ಕಾರ್ಯ ಅಂತ ಹೇಳ್ತೀವಿ. ಏನಾದರೂ ನಾವು ಸಮಾಜದಿಂದ ಸಾಕಷ್ಟು ಪಡ್ಕೊಂಡಿರ್ತೇವೆ, ಪಡ್ಕೊಂಡಿದ್ದಕ್ಕೆ ಪ್ರತಿಯಾಗಿ ಏನಾದರೂ ಸಮಾಜಕ್ಕೆ ಕೊಡಬೇಕು ಅಂತ ಬೇರೆ ಬೇರೆ ಚಟುವಟಿಕೆಗಳಲ್ಲೂ ತೊಡಕೊಂಡಿರ್ತೇವೆ, ಏನಾದರೂ ಕೈಲಾದದ್ದನ್ನ ಮಾಡ್ತಾ ಇರ್ತಾರೆ. ಈ ಜೇನು ಕೃಷಿ ಮಾಡ್ತಕ್ಕಂಥದ್ದು ಇದು ಕೂಡ ಒಂದು ಪರೋಪಕಾರದ ಕಾರ್ಯನೂ ಕೂಡ ಅಂತ ಅನಿಸ್ತದೆ. ಯಾಕೆಂತಂದ್ರೆ ಈಗ ನಾವು ಇಲ್ಲೊಂದು ಪೆಟ್ಟಿಗೆ ಇಟ್ಕೊಂಡಿರ್ತೀವಿ, ನಮ್ಮ ಜಮೀನಲ್ಲೇ ಇಟ್ಕೊಂಡಿದ್ದೇವೆ ಅನ್ಕೊಳ್ಳೋಣ. ಇವು ಬರೀ ನಮ್ಮ ಜಮೀನಲ್ಲಿ ಮಾತ್ರ ಆಹಾರ ಸಂಗ್ರಹಣೆಯನ್ನು ಮಾಡೋದಿಲ್ಲ, ಸುಮಾರು 1-1.5 ಕಿಲೋಮೀಟರ್ ಸುತ್ತಳತೆಯಲ್ಲಿ ತಿರುಗಾಡಿಕೊಂಡು ಆಹಾರ ಸಂಗ್ರಹಣೆಯನ್ನು ಮಾಡ್ತವೆ. 1-1.5 ಕಿಲೋಮೀಟರ್ ಸುತ್ತಳತೆಯಲ್ಲಿ ನಮ್ಮ ಜಮೀನು ಇರ್ಬೋದು, ಬೇರೆಯವ್ರ ಜಮೀನು ಕೂಡ ಇರ್ಬೋದು. ಅವರ ಬೆಳೆಯ ಇಳುವರಿಯನ್ನು ಹೆಚ್ಚು ಮಾಡಿಕೊಡ್ತವೆ ನಾವು ಸಾಕಿರ್ತಕ್ಕಂಥ ಜೇನುಣಗಳು. ಆ ಕಾರಣದಿಂದ ಪರೋಕ್ಷವಾಗಿ ಒಂದು ರೀತಿಯ ಸಮಾಜ ಸೇವೆ ಮಾಡ್ದಂಗಾಯ್ತು. ಸಮಾಜ ಸೇವೆ ಅಂತ ಮಾಡಿದಾಗ ಒಂದಷ್ಟು ಏನಾದರೂ ಪುಣ್ಯ ಬರ್ತದಲ್ಲ, ಆ ಪುಣ್ಯ ನಮ್ಮ ಅಕೌಂಟಿಗೆ ಜಮಾ ಆಗ್ತದೆ ನಮ್ಮ ಲೆಕ್ಕಕ್ಕೆ. ನಾವೆಲ್ಲ ನಂಬುತ್ತೀವಲ್ಲ, ಎಲ್ಲ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇರೋರು, ನಾವೇನೇನು ಕಾರ್ಯಗಳು ಮಾಡ್ತೀವೋ ಇವೆಲ್ಲ ರೆಕಾರ್ಡ್ ಆಗ್ತಾ ಇರ್ತವೆ. ಇಡೀ ಜಗತ್ತಿಗೆ ಒಂದು CCTV ಇದೆ, ಆ CCTVಯಲ್ಲಿ ಎಲ್ಲ ನಮ್ಮ ನಮ್ಮ ಒಂದೊಂದು ಫೈಲ್ ಇದಾವೆ ಮೇಲೆ, ಆ ಫೈಲ್ ಅಲ್ಲಿ ಎಲ್ಲದೂ ರೆಕಾರ್ಡ್ ಆಗ್ತಾ ಇರ್ತದೆ ಆಟೋಮೆಟಿಕಲಿ. ಏನ್ ಒಳ್ಳೇದು ಮಾಡ್ತೀವಿ, ಏನ್ ಕೆಟ್ಟದ್ ಮಾಡ್ತೀವಿ ಎಲ್ಲ. ಆಮೇಲೆ ಕೊನೆಗೆ ಜಜ್ಮೆಂಟ್ ಡೇ ಅಂತ ಬರ್ತದಲ್ಲ, ಜಜ್ಮೆಂಟ್ ಡೇ ಬಂದಾಗ ಇವರು ಒಳ್ಳೇದೆಷ್ಟು ಮಾಡಿದ್ದಾರೆ, ಕೆಟ್ಟದ್ದೆಷ್ಟು ಮಾಡಿದ್ದಾರೆ ಅಂತ ಲೆಕ್ಕ ತೆಗೆದು ಬ್ಯಾಲೆನ್ಸ್ ಶೀಟ್ ತೆಗೆದು ಅದಕ್ಕೆ ತಕ್ಕನಾಗೆ ಫಲಾಫಲಗಳು ಸಿಗ್ತವೆ ಅಂತ ಆ ಒಂದು ಇದರಲ್ಲಿ ನಂಬಿಕೆ ಇದೆ ಅಲ್ಲ. ಹಾಗೆ ಇದು ಜೇನು ಕೃಷಿ ಮಾಡತಕ್ಕಂಥದ್ದು ಆ ಪಾಸಿಟಿವ್ ಸೈಡ್ ಅಲ್ಲಿ ಎಂಟ್ರಿ ಆಗ್ತದೆ ಅಂತ, ಪುಣ್ಯದ ಕಾರ್ಯದಲ್ಲಿ ಎಂಟ್ರಿ ಆಗ್ತದೆ ಅಂತ. ಯಾಕಂದ್ರೆ ಒಂದು ನಾವು ಇಟ್ಟುಕೊಂಡಿದ್ದು ಬೇರೆಯವರ ಬೆಳೆಗೆ ಇಳುವರಿ ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತೇವೆ,